ದಕ್ಷಿಣಾಯನ, ದಕ್ಷಿಣ ದಿಕ್ಕು, ದಕ್ಷ ಪ್ರಜಾಪತಿ ಇವರೆಲ್ಲರೂ ಕೂಡ ಪ್ರವೃತ್ತಿ ಮಾರ್ಗಕ್ಕೆ ಸಂತಾನಕ್ಕೆ ಕಾರಣರಾಗಿರತಕ್ಕಂಥ. ದಕ್ಷಿಣಾಯನ ಕೃಷ್ಣ ಪಕ್ಷ ಮತ್ತು ರಾತ್ರಿ ಸಂಬಂಧಪಟ್ಟಂತೆ ಸಂತತಿಯನ್ನು ಕೊಡ್ತಕ್ಕಂಥ ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟಂತೆ, ಉತ್ತರಾಯಣ ಶುಕ್ಲ ಪಕ್ಷ ಹಗಲು ಪ್ರಾಣದೇವರಿಗೆ ಪುರುಷ ಶಕ್ತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ದಕ್ಷಿಣ ದಿಕ್ಕು ಅಂದ್ರೆ ನಮ್ಮನ್ನ ಸಂತಾನ ದಕ್ಷರನ್ನಾಗಿ ಮಾಡುವ ದಿಕ್ಕು. ಅದರಲ್ಲಿರತಕ್ಕಂಥ ಭಗವಂತನು ದಕ್ಷಿಣ ದಕ್ಷ ಪ್ರಜಾಪತಿಯನ್ನು ನೇಮಿಸುವ ಮನುಷ್ಯನ ಪ್ರವೃತ್ತಿ ಮಾರ್ಗದಲ್ಲಿ, ಸಂತಾನದ ಮಾರ್ಗದಲ್ಲಿ, ಪಿತೃಯಾನದಲ್ಲಿ ಮನುಷ್ಯನನ್ನು ತೊಡಗಿಸುವ ಒಂದು ಶಕ್ತಿ ಎನ್ನುವಂತ, ಮತ್ತು ಅದರ ಜೊತೆಗೆ ದಿಕ್ ಜ್ಞಾನವನ್ನು ಕೊಡಬೇಕು. ಜ್ಞಾನವನ್ನು ಕೊಟ್ಟು ನಮ್ಮನ್ನ ದಕ್ಷತೆ ದಕ್ಷಯತಿ ದಕ್ಷಿಣ ಅಂತ ನಮ್ಮನ್ನ ಎತ್ತರಕ್ಕೆ ಏರಿಸುವುದು ಒಂದು ಇನ್ನೊಂದು. ಬರೇ ಸಂತಾನ ಕೊಡುವುದಷ್ಟೇ ಅಲ್ಲ, ಸಹಜವಾಗಿ ಸಂತಾನವನ್ನು ಕೊಡತಕ್ಕಂಥವು ಸಂತಾನದ ಮೂಲಕ ಆ ಸಂತಾನವು ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೆ ಇರುವಂತೆ. ದಾಂಪತ್ಯ ಜೀವನ ಸಂತಾನವೇ ಅಧ್ಯಾತ್ಮಕ್ಕೆ ವಿರೋಧಿ ಅಲ್ಲ. ಅದರಿಂದ ಅಧ್ಯಾತ್ಮಕ್ಕೆ ಪೂರ್ವಕವಾಗಿ ಆ ಸಂತಾನವನ್ನು ದಕ್ಷವಾಗಿ ಮಾಡಿ, ಜ್ಞಾನದಕ್ಷವನ್ನಾಗಿ ಮಾಡಿ, ಇಡೀ ಸಂತತಿಯನ್ನೇ ಪ್ರಭಾವಿತವಾಗಿ ಮಾಡತಕ್ಕಂಥ ಶಕ್ತಿ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಭಗವಂತನಿಗೆ ಅವರ ದಿಕ್ ಅಂತಹ ಉದ್ದೇಶವನ್ನು ಕೊಟ್ಟು ಉಚ್ಚಾರ ಮಾಡಬಲ್ಲ. ಅದರಿಂದ ವಾಸುದೇವ ಪ್ರದ್ಯುಮ್ನ ಅವರು ದಕ್ಷಿಣ ದಿಕ್ಕಿನಲ್ಲಿ ಇದ್ದು ದಕ್ಷಿಣಾದಿಕ್ಕಂತನಿಸಿಕೊಂಡಿದ್ದಾರೆ. ಅಲ್ಲಿಂದ ಉದೀಚಿ ದಿಕ್ ಉತ್ತರದಲ್ಲಿರ್ತಕ್ಕಂಥ ವಾಸುದೇವ ವಿರುದ್ಧ ಅವರು ಉದೀಚಿ ದಿಕ್ಕು. ಉದೀಚಿ ಅಂದ್ರೆ ಉದಂಚ್ಯತೆ ಉದಂಚಯತಿ, ಎಲ್ಲರಿಗಿಂತ ಎತ್ತರದ ವಸ್ತು ಅಂತ ಪೂಜಿಸಲ್ಪಡುವವ ಅದು ಮೊದಲ. ಉತ್ತರ ಅಂದ್ರೆ ಎತ್ತರ, ಎಲ್ಲರಿಂದ ಎತ್ತರದಲ್ಲಿರುವುದು ಉತ್ತರ. ಸರ್ವೇಶಾಮೇವ ಪುರುಷಾಣ ಮೇರು ಉತ್ತರದ ಸ್ಥಿತ ಅಂತ, ಉತ್ತರ ಧ್ರುವ ಎಲ್ಲಕ್ಕಿಂತ ಎತ್ತರದ ಪಾಯಿಂಟ್. ಹಾಗಾಗಿ ಎಲ್ಲಕ್ಕಿಂತ ಎತ್ತರದಲ್ಲಿ ಪೂಜೆಗೊಳ್ಳುವವನು ಭೂಮಿಯಲ್ಲಿ ಅಷ್ಟೇ ಅಲ್ಲ, ಉತ್ತು ಅಚ್ಚಯಲ್ಲಿ ಉತ್ತರಾಯಣದ ಮಾರ್ಗದಲ್ಲಿ ಹೋಗುವವನು ಮೋಕ್ಷಕ್ಕೆ ಹೋಗುವುದು. ದಕ್ಷಿಣಾಯನದಲ್ಲಿ ಹೋಗುವವನು ದಕ್ಷ ಪ್ರಜಾಪತಿಯ ಪ್ರಭಾವಕ್ಕೊಳಗಾಗಿ ಸಂತಾನ ಬೆಳೆಸಿದರೆ, ಉತ್ತರಾಯಣದ ಪ್ರಭಾವಕ್ಕೊಳಗಾದವಾ ಉತ್ತರ ಧ್ರುವದ ಪ್ರಭಾವಕ್ಕೊಳಗಾದವಾ ಉತ್ತರ ಮುಖವಾಗಿ ಎತ್ತರಕ್ಕೆ ಹೋಗಿ ಭಗವಂತನನ್ನು ಉದಂಚಯಲ್ಲಿ ಅವನನ್ನ ಉತ್ಕೃಷ್ಟವಾದ ಮೋಕ್ಷ ರೂಪವಾಗಿರತಕ್ಕಂಥ ಸ್ಥಾನವನ್ನು ಮುಟ್ಟಿಸುವವನು, ಅದಕ್ಕೆ ಬೇಕಾದ ದಿಕ್ ಉಪದೇಶವನ್ನು ಕೊಡುವ. ಹೀಗೆ ಭಗವಂತನ ನಾಲ್ಕು ದಿಕ್ಕುಗಳಲ್ಲಿ ತುಂಬಿರತಕ್ಕಂತಹ ರೂಪ ಒಂದು ಪ್ರಾಚೀನಿಕ್. ಇದರ ಅನುಸಂಧಾನ ಎಲ್ಲಿ ಹೋದರೂ ಯಾವ ದಿಕ್ಕಿನಲ್ಲಿ ನೋಡಿದರೂ ರಾಮ ಪುರಸ್ತಾತ್ ಪರತೋಪಿ ರಾಮ ರಾಮ ಪರ ದಿಕ್ಷು ವಿದಿಕ್ಷು ರಾಮ, ಯಾವ ದಿಕ್ಕಿನಲ್ಲಿ ನೋಡಿದರೂ ಭಗವಂತ ಕಾಣಬೇಕು. ಎಂಥ ಭಗವಂತ ಕಾಣಬೇಕು? ನಮಗೆ ಜ್ಞಾನವನ್ನು ಕೊಟ್ಟು ಶಬ್ದವನ್ನು ಆಕಾಶದಲ್ಲಿ ದಿಕ್ಕು ದಿಕ್ಕುಗಳಿಂದ ಶಬ್ದವನ್ನು ಹರಿಯಿಸಿ ಆ ಶಬ್ದದ ಮೂಲಕ ಅರಿವನ್ನು ಕೊಡತಕ್ಕಂಥ ಮೋಕ್ಷ ಪ್ರಧಾನ ಭಗವಂತ. ಅರ್ಥ ಭಗವಂತನನ್ನ ದಿಕ್ಕು ದಿಕ್ಕುಗಳಲ್ಲಿ ವಾಸುದೇವನು ಕುರಿತು ಉಪಾಸನೆ ಮಾಡಿ ಪ್ರಾಚೀ ದಿಕ್ಕಲ ಪ್ರತೀಚೀ ದಿಕ್ಕಲ ದಕ್ಷಿಣಾದಿಕ್ ಕಲಾ ಪ್ರತೀಚಿ ದಿಕ್ಕಲ ಅವನು ಕಲೆ ಕಲಾ ಅಂದ್ರೆ ಹದಿನಾರನೇ ಒಂದು ಆಸ್ಪೆಕ್ಟ್ ಒಂದಾಯಿತು. ಭಗವಂತ ಒಂದೊಂದು ರೂಪು ಒಂದೊಂದು ಕಲೆ. ಕಲಾ ಅಂದ್ರೆ ಏನು? ಭಗವಂತನ ಒಂದು ಕಲೆ ಅಂದ್ರೆ ಹದಿನಾರನೇ ಒಂದು. ಹಾಗಾದ್ರೆ ಗುರು ರೂಪದ ಭಗವಂತನಿಗಿರುವ ಶಕ್ತಿ ಹದಿನಾರನೇ ಒಂದು ಅಂಶ ಶಕ್ತಿ ಇರೋದ ಇವರಿಗೆ? ಜಸ್ಟ್ 116 ಅಂದ್ರೆ ಅಷ್ಟು ಶಕ್ತಿ ಇಲ್ಲ ಈ ಕಲೆಗಳಿಗೆ. ಹಾಗಾದ್ರೆ ಮೂರು ರೂಪವನ್ನು ಉಪಾಸನೆ ಮಾಡೋಣ, ಅದು ಪೂರ್ಣ ಶಕ್ತಿ. ಇದು ಒಂದು ಕಲೆ ಅಲ್ವ? ಅದು ಹದಿನಾರನೇ ಒಂದು ಅಂಶ ಅಲ್ಲ. ಕಲಾ ಅಂತಂದ್ರೆ ಕಾಲ, ಕಲಾ ಮತ್ತು ಕಾಲ ಅನ್ನುವುದು ಸಮಾನಾರ್ಥಕವಾದ ಒಂದೇ ಧಾತು ಕೊಟ್ಟಿದ್ದು ಇದರ ಅರ್ಥ ಕಲ ಕಾಮಂತೆ. ಕಲಾ ಅಂದ್ರೆ ಮೂಲ ರೂಪ ಎಷ್ಟು ಪೂರ್ಣ ಗುಣವೋ ಅಷ್ಟು ಪೂರ್ಣ ಗುಣ ಪರಿಪೂರ್ಣ ಅಂತ ಒಂದರ್ಥ. ಮತ್ತೊಂದು ಕಲಚ್ಛೇದನೆ ಇಡೀ ವಿಶ್ವವನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ. ಅಂದ್ರೆ ದಿಕ್ಕು ದಿಕ್ಕಿನಲ್ಲಿಯೂ ಸಂಹಾರ ಶಕ್ತಿಯಾಗಿ ತುಂಬಿದ್ದಾರೆ. ಯಾವ ದಿಕ್ಕಿಗೆ ಹೋಗಿಯೂ ಬದುಕುವುದು ಸಾಧ್ಯ ಇಲ್ಲ, ಹಾಳಾಗುವುದು ಸಾಧ್ಯ ಇಲ್ಲ. ಅವರು ಸಂಹಾರ ಮಾಡಬೇಕು ಅಂತ ಬಯಸಿದ್ರೆ ಯಾವ ಮೂಲೆಯಲ್ಲಿ ಹೋಗಿ ಅಡಗಿದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ದಿಕ್ಕು ದಿಕ್ಕುಗಳಲ್ಲೂ ಕಲೆಯಾಗಿ ತುಂಬಿದ್ದಾನೆ ಸಂಹಾರ ಶಕ್ತಿಯಾಗಿ. ಹಾಗೆಯೇ ಗುಣಪೂರ್ಣನಾಗಿ ಉದ್ಧಾರ ಶಕ್ತಿಯಾಗಿ ದಿಕ್ಕು ದಿಕ್ಕುಗಳಲ್ಲಿ ತುಂಬಿದ್ದಾನೆ. ಕಲಾ ಅಂದ್ರೆ ಗುಣಪೂರ್ಣನಾದಂತಹ ನಮ್ಮಿಂದ ಉಪಾಸ್ಯನಾಗಿರ್ತಕ್ಕಂಥ ಉದ್ಧಾರಕ ಶಕ್ತಿ ಮತ್ತು ಸಂಹಾರ ಶಕ್ತಿ. ಪ್ರಾಚೀನ ದಿಕ್ಕು ದಿಕ್ಕು ಅಂದ್ರೆ ಎಲ್ಲ ಕಡೆಗೂ ನಮಗೆ ಉಪದೇಶವನ್ನು ಶಬ್ದಗಳ ಮೂಲಕ ವೇದನಾದದ ಮೂಲಕ ಎಲ್ಲ ದಿಕ್ಕುಗಳಿಂದಲೂ ಜ್ಞಾನವನ್ನು ಹರಿಯಿಸಿ ನಮಗೆ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡತಕ್ಕಂಥ ಶಕ್ತಿ. ಅದನ್ನು ನಾಲ್ಕು ಮುಖ ಒಂದು ಎಲ್ಲಕ್ಕಿಂತ ಮೊದಲು ಪ್ರಥಮತಃ ಪೂಜ್ಯವಾದ್ದು ಎದುರಾಗಿ ಪೂಜ್ಯನಾದವ ಇಲ್ಲಿ ನಿವೃತ್ತಿ ಪ್ರವೃತ್ತಿ ಮಾರ್ಗದಲ್ಲಿ ನಮ್ಮನ್ನು ತೊಡಗಿಸುವ ನಿವೃತ್ತಿ ಮಾರ್ಗ ಕಾಣಿಸುವ ಪ್ರಾಚಿ ಪ್ರತೀಚಿ ದಕ್ಷಿಣ ಉದೀಚಿ ದಿಕ್ ಸವಯಿ ಚತುಷ್ಕಲ ಪಾದೋ ಬ್ರಹ್ಮಣ ಏಷವೈ ಚತುಷ್ಕಲ ಪಾದೋ ಬ್ರಹ್ಮಣ ಏಷವೈ ಸೌಮ್ಯ ಚತುಷ್ಕಲ ಪಾದೋ ಬ್ರಹ್ಮಣ ಪ್ರಕಾಶವಾನ್ ನಾಮ. ಈ ವಾಸುದೇವನ ಹೆಸರೇನು ಅಂದ್ರೆ ಪ್ರಕಾಶವಾನ್, ಬೆಳಗುಳ್ಳವನು ಅಂದ್ರೆ ಎಂಟು ದಿಕ್ಕುಗಳಲ್ಲಿ ಬೆಳಕಾಗಿ ತುಂಬಿದನು, ಬೆಳಕು ತುಂಬುವುದು ದಿಕ್ಕುಗಳಲ್ಲಿದ್ದಾನೆ, ಇದೆಯಲ್ಲಿ ತುಂಬಬೇಕು ಬೆಳಕು. ಅದರಿಂದ ಈ ವಾಸುದೇವ ರೂಪ ಪ್ರಕಾಶವಾನ್ ಬೆಳಕಾಗಿ ಎಲ್ಲ ಕಡೆ ತುಂಬುವ, ಆಮೇಲೆ ಬೆಳಕಾಗಿ ನಮ್ಮ ದಿಕ್ಕು ಅಂದ್ರೆ ಕಿವಿ, ಈಗ ದೇವತೆಗಳ ಕಿವಿಯಲ್ಲಿ ಬೆಳಕಾಗಿ ಜ್ಞಾನದ ಬೆಳಕಾಗಿ ನಮ್ಮ ಕಿವಿಯೊಳಗೆ ತುಂಬುವಮ್ಮ, ಅದರಿಂದ ಅವರಿಗೆ ಪ್ರಕಾಶವಾನ್ ಅಂತ ತಿಳಿಸು. ಇದು ದಿಕ್ಕಂದ್ರೆ ಜ್ಞಾನದ ಉಪದೇಶ, ಅದರಿಂದ ಹೊರಗೆ ಬೆಳಕಾಗಿ ನಮ್ಮೊಳಗೆ ತುಂಬುವ ಅಂತರ ಬಹಿಷ್ಠ, ಒಳಗೂ ಹೊರಗೂ ಬೆಳಕಾಗಿ ತುಂಬುವಂತಹ ವಾಸುದೇವ ಅವನು. ವಾಸುದೇವನೇ ಮೋಕ್ಷಪ್ರದ ರೂಪ. ಹಾಗಾಗಿ ಜ್ಞಾನದ ಪೂರ್ಣ ಆವಿಷ್ಕಾರ ಆಗುವುದು ವಾಸುದೇವ ರೂಪದ ಸಾಕ್ಷಾತ್ಕಾರ. ಅದಕ್ಕೆ ಅವನ ಹೆಸರು ಪ್ರಕಾಶವಾನ್, ಬೆಳಕಿನಿಂದ ತುಂಬಿದವನು, ಬೆಳಕಿನ ರೂಪ. ಸಯ ಏತಮೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಪ್ರಕಾಶವಾನಿತ್ಯುಪಾಸ್ತೇ. ಫಲ ಸಯ ಏತಂ ಏವಂ ವಿದ್ವಾನ್, ಭಗವಂತನ ವಾಸುದೇವ ನಾಮಕ ರೂಪ, ಪ್ರಕಾಶವಾನ್ ಬೆಳಕಿನ ರೂಪ, ದಿಕ್ಕು ದಿಕ್ಕುಗಳಲ್ಲಿ ತುಂಬಿದೆ, ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕಲೆಗಳಿಂದ ತುಂಬಿದೆ ಅವನು. ಅಂತಹ ಒಂದು ವಾಸುದೇವ ರೂಪ ಅಂತ ಉಪಾಸನೆ ಮಾಡಿದರೆ ತಿಳ್ಕೊಂಡು ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ, ಮತ್ತು ಭಗವಂತನ ನಾಲ್ಕನೇ ನಾಲ್ಕು ರೂಪ ಒಂದು ರೂಪ, ಅದರ ನಾಲ್ಕು ಕಲೆಗಳಿರತಕ್ಕಂತಹ ಈ ವಾಸುದೇವ ರೂಪವನ್ನು ಯಾರಾದರೂ ಉಪಾಸನೆ ಮಾಡಿದರೆ ಅದೇ ಉಪಾಸನೆ ಹೇಳಿದರೆ ವಿದ್ವಾನ್ ಉಪಾಸನೆ, ಇದರ ಅಂತರಂಗ ರಹಸ್ಯವನ್ನು ತಿಳಿದು ಉಪಾಸನೆ ಮಾಡಿದರೆ ಏನಾಗುತ್ತೆ? ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ ಪ್ರಕಾಶವತೋಹ ಲೋಕಾನ್ ವಿಜಯತಿ. ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ, ಈ ಬದುಕಿನಲ್ಲಿ ಈ ಭೂಮಿಯಲ್ಲಿ ಬದುಕಿದ್ದಾಗಲೇ ಅವನು ಎಲ್ಲೆಡೆಯೂ ತನ್ನ ಪ್ರಕಾಶವನ್ನು ತುಂಬಿಸ್ತಾನೆ. ಯಾಕಂದ್ರೆ ಭಗವಂತ ಪ್ರಕಾಶ ಸ್ವರೂಪ, ತಮ್ಮ ಯಥಾ ಉಪಾಸನೆ ತಥಾ ಭಗವಂತ ಪ್ರಕಾಶ ಸ್ವರೂಪ ಅಂತ ಉಪಾಸನೆ ಮಾಡಿದಿ. ಆದ್ದರಿಂದ ನಿನ್ನ ಬದುಕಿನಲ್ಲಿ ಪ್ರಕಾಶ ತುಂಬುತ್ತೆ, ನಿನ್ನ ಪ್ರಕಾಶ ಊರೆಲ್ಲ ತುಂಬುತ್ತೆ. ಅಂದ್ರೆ ಜ್ಞಾನದಿಂದ ಎಲ್ಲ ಕಡೆ ವ್ಯಾಪಿಸ್ತೀಯ, ದೊಡ್ಡ ಜ್ಞಾನಿಯಾಗಿ ಜ್ಞಾನಿಯಿಂದ ಜನರಿಂದ ಪೂಜಿಸಲ್ಪಡ್ತು. ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ, ಈ ಲೋಕದಲ್ಲಿಯೇ ಈ ಜನ್ಮದಲ್ಲಿಯೇ ಈ ಭೌಮ ಸ್ಥಳದಲ್ಲಿಯೇ ನೀನು ಜ್ಞಾನದ ಪ್ರಕಾಶದಿಂದ ಎಲ್ಲ ಕಡೆ ತುಂಬಿಬಿಡ್ತೀಯ. ಅಷ್ಟೇ ಅಲ್ಲ, ಇಲ್ಲಿ ಮಾತ್ರ ಪ್ರಕಾಶ ಮತ್ತೆ ಏನು ಉಪಯೋಗ, ನಾಲ್ಕು ದಿವಸ ಆಗಲಿ ಇನ್ನೊಂದು ಜನ್ಮದಲ್ಲಿ ಆ ಪ್ರಕಾಶ ಇರೋದಿಲ್ಲ. ಪ್ರಕಾಶ ಮತೋಹ ಲೋಕಾನ್ ವಿಜಯತಿ, ಜ್ಞಾನಮಯವಾಗಿರತಕ್ಕಂತಹ ಲೋಕವನ್ನು ಗೆಲ್ಲುತ್ತೆ ಅಂದ್ರೆ ಮೋಕ್ಷ. ಪ್ರಕಾಶ ಮತೋಹ ಮೊದಲು ಮೋಕ್ಷಕ್ಕೆ ಹೋಗುವ ತನಕ ಜ್ಞಾನಮಯವಾದ ಬೆಳಕು ತುಂಬಿದ ಲೋಕ ಅಂದ್ರೆ ಸ್ವರ್ಗ, ಪುಣ್ಯದಿಂದ ಲಕ್ಷ ಪ್ರಕಾಶವಂತ ಪ್ರಕಾಶದಿಂದ ತುಂಬಿದ ಬೆಳಕು ತುಂಬಿದ ಲೋಕ ಯೌ ಅಂದ್ರೆ ಪ್ರಕಾಶ, ಬೆಳಕು ಅಂದ್ರೆ ಜ್ಞಾನದ ಪ್ರಕಾಶ, ಜ್ಞಾನದ ಬೆಳಕು ತುಂಬಿದ ಲೋಕಗಳನ್ನು ಹೋಗಿ ಸೇರಿ ಕೊನೆಯದಾಗಿ ಜ್ಞಾನಾನಂದಮಯವಾದ ಮೋಕ್ಷವನ್ನು ಪಡಿಸ್ತೀಯಾರು. ಯಹ ಏತಮೇವ ವಿದ್ವಾನ್ ಚತುಷ್ಕಲ ಪಾದ ಪ್ರಕ್ರಮಣ ಪ್ರಕಾಶವಾನ್ ಇತ್ಯುಪಾಸ್ತೇ. ಎರಡೆರಡು ಸರ್ತಿ ಹೇಳ್ತೀನಿ, ಮೊದಲು ಹೇಳ್ತಾರೆ ಹೀಗೆ ಇದನ್ನು ಉಪಾಸನೆ ಮಾಡಿದವ ಈ ಜನ್ಮದಲ್ಲಿಯೇ ಪ್ರಕಾಶವನ್ನು ಬೆಳಕನ್ನು ಪಡಿತಾನೆ, ಈ ಹೀಗೆ ಉಪಾಸನೆ ಮಾಡಿದವ ಮುಂದೆ ಕೂಡ ಶಾಶ್ವತವಾಗಿ ಪ್ರಕಾಶಮಯ ಜ್ಞಾನಮಯವಾದಂತಹ ವೈಕುಂಠವನ್ನ ಮೋಕ್ಷವನ್ನ ಅಮೃತತ್ವವನ್ನು ಪಡಿತಾನೆ. ಇಷ್ಟು ಹೇಳಿದ ಕಾಗೋಳಿ ಉಪದೇಶ ಮಾಡಿ ಇವನಿಗೆ ಉಪದೇಶ ಪಡಿತಾ ಪಡಿತಾ ಅದು ದೇವತಾ ಶಕ್ತಿ ಮತ್ತು ಇದನ್ನು ವಾಸುದೇವ ರೂಪವನ್ನು ಉಪಾಸನೆ ಮಾಡಿ ತನಗೆ ಉಪದೇಶ ಮಾಡಿರ್ತಕ್ಕವರು ವಾಯುದೇವರು ಅನ್ನುವಂತಹ ಅರಿವು ಬಂತು. ಅವನಂತಹ ದೊಡ್ಡ ಚೇತನ ಅರಿವು ಬಂತು. ಅಷ್ಟಾದ ಮೇಲೆ ಇಷ್ಟು ಹೇಳಿ ಅಪ್ಪ ನಮ್ಮನ್ನು ಕರ್ಕೊಂಡು ಹೋಗು, ಇದನ್ನು ಕರ್ಕೊಂಡು ಹೋಗು ಹೋಗಬೇಕು ಅಂತ ನನಗೆ ಹೇಳಿದ್ವಿ. ವಾಸುದೇವ ರೂಪದ ಉಪಾಸನೆ ಹೇಳಿಕೊಟ್ಟದ್ದು ನಾವು ಒಂದು ಸಾವಿರ ಆಗಿಬಿಟ್ಟಿದ್ದೇವೆ, ನಮ್ಮನ್ನು ಕರ್ಕೊಂಡು ಹೋಗು. ಆದರೆ ಒಂದೇ ಪಾದ ಹೇಳಿಬಿಟ್ರಲ್ಲ ಅಂತ ನಿನ್ನ ಕಾರಣ ಮೂರು ಪಾದ ಹೇಳಲೇ ಇಲ್ಲ ಅಂತ ಅಗ್ನಿಷ್ಠೇ ಪಾದ ಮುಹೂರ್ತ. ನಾಳೆ ನೀನು ಅಗ್ನಿ ಕಾರ್ಯ ಮಾಡುವಾಗ ಇನ್ನೊಂದು ಪಾದವನ್ನು ನಿನಗೆ ತಿಳಿ ಉಪದೇಶ ಮಾಡ್ತಾರೆ ಅಂತ ಹೇಳಿದ್ರು ವಾಯುದೇವರು. ವಾಯುದೇವರು ಉಪದೇಶ ಆದ ಮೇಲೆ ಮತ್ತೆ ಅಗ್ನಿ ಇನ್ನೊಂದು ಪಾದದ ಉಪಾಸನೆಯನ್ನು ನಿನಗೆ ಉಪದೇಶ ಅಗ್ನಿಷ್ಠೇ ಪಾದ ಭಕ್ತಿ. ಇಷ್ಟು ಹೇಳಿ ಅಗ್ನಿ ಸುಮ್ಮನಾಯ್ತು. ಸರಿ, ಇವರಿಗೆ ಬಹಳ ಸಂತೋಷ ಆಯ್ತು. ಒಂದು ವಿಷಯ, ಇನ್ನು ನಾಳೆ ಸಂಜೆ ಅಗ್ನಿ ಕಾರ್ಯ ಮಾಡುವಾಗ ಯಾವಾಗ ಅಗ್ನಿಯಲ್ಲಿ ನನಗೆ ಒಂದು ಉಪದೇಶ ಆಗುತ್ತೆ ಅನ್ನುವಂತ ಕುತೂಹಲ ನಿರ್ಮಾಣ ಆಯ್ತು. ಸ್ವಲ್ಪ ಮಲಗಿದ್ರು. ಸ ಸಹ ಶೋಭುದೇ ದಾಹ ಅಭಿಪ್ರಸ್ಥಾಪಯ ಚಕಾರ. ಶೋಭುದೇ ಮಾನೆ ಬೆಳಿಗ್ಗೆ ಅಪ್ಪಣೆ ಒಬ್ಬ ವೃಷಭ ನಮ್ಮನೆ ಯಜಮಾನ ನಮ್ಮ ಋಷಿಗಳ ಮನೆ ನಕ್ಷಿಗಳಪ್ಪ ಅಂತ ಶೋಭುದೇ ಮರುದಿವಸ ಬೆಳಗಾದ ತಕ್ಷಣ ದಾಹ ಅಭಿಪ್ರಸ್ಥಾಪಯ ಚಕಾರ ಆ ಭೂಗಳನ್ನ ಆಶ್ರಮದ ಕಡೆಗೆ ಹೊರಡಿಸಿದರು. ಸಂಜೆ ತನಕ ತಾಯತ್ರ ಅಭಿಸಾಯವು ಬಹುದು ಅಭಿಸಾಯ ಸಂಜೆಗೆ ಗೊತ್ತಾಗುವ ತನಕವೂ ಕೂಡ ಆಶ್ರಮದ ಕಡೆಗೆ ಹೋಗೋಣ ಕರ್ಕೊಂಡು ಸಾಯಂಕಾಲ ಆಯ್ತು. ಮರು ದಿವಸ ಸಂಜೆ ತನಕ ಪ್ರಯಾಣ ಮಾಡಿದ್ದಾರೆ. ಇನ್ನೂ ಎರಡು ದಿವಸ ದಾರಿ ಇದೆ. ನಾಲ್ಕನೇ ದಿವಸ ಅವನು ದುರ್ಗಕ್ಕೆ ಹೋಗೋದು. ಸಂಜೆ ಆಯ್ತು. ಸಂಜೆ ಆದಕೂಡಲೇ ತತ್ರ ಅಗ್ನಿ ಉಪಸಮಾಧಾಯ ಸಮಿತ ಆದಾಯ ಪಶ್ಚಾರಗ್ನೇ ಪ್ರಾಂಗ್ ಉಪನಿವೇಶ ತತ್ರ ಅಗ್ನಿ ಉಪಸಮಾಧಾಯ ಅಂದ್ರೆ ಪಂಚೋಳನ ಮಾಡಿದ ದಾಹ ಉಪಸ್ಥ ಗೋವುಗಳನ್ನು ಎಲ್ಲ ಒಂದು ಕಡೆ ಕಟ್ಟಿ ಕುಡಿಯುವುದರಲ್ಲ ಬೇರೆ ಎಲ್ಲ ಒಂದು ಕಡೆ ಬಿಟ್ಟು ಪ್ರತಿಷ್ಠೆ ಮಾಡಿ ಸಮಿತ ಆದಾಯ ಬೇಕಾಗಿರತಕ್ಕಂತಹ ಕಾಷ್ಟಗಳನ್ನು ತಂದು ಪಶ್ಚಾದಗ್ನೇ ಪ್ರಾಗ್ ಉಪವಿವೇಶ ಆರಾಧನೆ ಮಾಡುವಾಗ ಕೂತ್ಕೊಳ್ತಾರೆ. ಅಗ್ನಿ ಕೂತ್ಕೊಳ್ಳಿ ಅಥವಾ ಅಗ್ನಿಕಾಂಡದಲ್ಲಿ ಕೂತ್ಕೊಳ್ಳುವ ಕ್ರಮ ಹೇಗೆ ಅಂದ್ರೆ ಅಗ್ನಿಯಿಂದ ಪಶ್ಚಿಮದಲ್ಲಿ ಪೂರ್ವಾಭಿಮುಖವಾಗಿ ಇವಾಗ ಅಗ್ನಿಯಿಂದ ಪಶ್ಚಿಮದಲ್ಲಿ ಪೂರ್ವಾಭಿಮುಖವಾಗಿ ಪಶ್ಚಾದಗ್ನೇ ಪ್ರಾಗ್ ಉಪವಿವೇಶ ಅಗ್ನಿಯಿಂದ ಪಶ್ಚಿಮದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ಅದರ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ರೆ ಅಗ್ನಿಯನ್ನು ಗುತ್ತಾಗ ಅಂದ್ರೆ ಅಗ್ನಿಗೆ ನಾವು ಪೂರ್ವಾಭಿಮುಖವಾಗಿ ಕೂತ್ರೆ ಅಗ್ನಿಗೆ ಎದುರು ನಾವು ಗುತ್ತಾಗ ಆಗುತ್ತೆ. ಆದ್ರೆ ಅಗ್ನಿ ಯಾವ ಮುಖ ಆಗಿರ್ಬೇಕು? ಅಗ್ನಿ ಪಶ್ಚಿಮ ಅಭಿಮುಖವಾಗಿ ಕೂತಿದ್ದಾರೆ ಅಂತ ಅನುಸಂಧಾನ. ಇಲ್ಲಿ ಯಾಕೆ ಹೇಳಿ ಅಂದ್ರೆ ಈ ವೇದ ಕಾಲದ ಅನುಸಂಧಾನವನ್ನು ನಮಗೆ ನೆನಪು ಮಾಡಿಸಬೇಕು ಅಂತ ಆಚಾರ್ಯ ದೇವರನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದ ಕೃಷ್ಣನ. ಅಗ್ನಿ ಪಶ್ಚಿಮಾಭಿಮುಖ, ನಾವು ಪೂರ್ವಾಭಿಮುಖವಾಗಿ ಇಡೀ ವೈದಿಕ ಕರ್ಮ ಇರುವುದು ಹಾಗೆ. ನಾನು ಪೂರ್ವಾಭಿಮುಖವಾಗಿ ದೇವರನ್ನು ಪ್ರತಿಷ್ಠೆ ಮಾಡುವ ಆಮೇಲೆ ಬಂದದ್ದು. ಎಲ್ಲಾ ದೇವಾಲಯಗಳಲ್ಲಿ ಪೂರ್ವಾಭಿಮುಖವಾಗಿರುವುದು ಆಚಾರ್ಯರು ಮಾತ್ರ ಪಶ್ಚಿಮಾಭಿಮುಖವಾಗಿ ಪ್ರತ್ಯಕ್ಷ ಮಾಡಿದ್ರು. ಯಾಕೆಂದ್ರೆ ಅಗ್ನಿ ನಾರಾಯಣ ನಮ್ಮನ್ನು ನೋಡಬೇಕು, ನಾವು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಹಾಗೆ ಅವ್ರು ಯಾವ ನಾವು ಪಶ್ಚಿಮಾಭಿಮುಖವಾಗಿ ಹೀಗೆ ವೇದ ಕಾಲದ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಗೊತ್ತಿರೋದಿಲ್ಲ, ಕಡೆ ಮಧ್ವಾಚಾರ್ಯ ಪೂರ್ವಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದ್ರು. ಕನಕದಾಸನಿಗೋಸ್ಕರ ತಿರುಗಿದ ಒಂದು ಕಥೆ ಮಾಡಿಕೊಂಡು ಮಧ್ವಾಚಾರ ಕಥೆಯನ್ನೇ ಟೇಸ್ ಮಾಡಿಬಿಟ್ಟರು. ಮಧ್ವಾಚಾರ್ಯ ಪ್ರತಿಷ್ಠೆ ಮಾಡಿದ್ರು, ಅವ್ರಿಗೆ ಪಾಪ ಗೊತ್ತಿರಲಿಲ್ಲ ಈ ಅಗ್ನಿ ವಿಷಯೋತ್ತರ. ಪೂರ್ವಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದ್ರು, ಅಲ್ಲಿ ಬಾಗಿಲಿರಲಿಲ್ಲ, ಅದ್ರೂ ಮಾಡಿ ಏನ್ ಮಾಡಿದ್ರು ಪಾಪ. ಕಡೆಗೆ ತಿರುಗಿದ ಕೃಷ್ಣನೇ ತಿರುಗಿದ್ದು, ಮಧ್ವಾಚಾರ ಪ್ರತಿಷ್ಠೆ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಕೃಷ್ಣನೇ ತಿರುಗಿದ ಅಂತ ಕಥೆ ಹೇಳಿಕೊಂಡು ನಾವು ತಿರುಗಿದೆವು. ಕೃಷ್ಣನನ್ನು ತಿರುಗಿಸಿ ನಾವು ಸೂಡು ಕಥೆ ಹೇಳಿಕೊಂಡು ತಿರುಗಲಿಕ್ಕೆ ಕಲಿತೇವೆ. ಅಂದ್ರೆ ವಾಸ್ತವಿಕವಾಗಿ ಆಚಾರ್ಯರು ಪಶ್ಚಿಮಾಭಿಮುಖವಾಗಿ ಯಾಕೆ ಪ್ರತಿಷ್ಠೆ ಮಾಡಿದ್ರು ಅದನ್ನ ಸ್ಪಷ್ಟವಾಗಿ ವಾದರಾಜರ ಸೋದರರಾದಂತಹ ಸರೋತ್ತಮ ತೀರ್ಥರು ಸನ್ಯಾಸ ಪತ್ನಿಗೆ ವ್ಯಾಖ್ಯಾನ ಬರೀತಾ ಹೆಚ್ಚಿನ ಕಡೆಗಳಲ್ಲಿ ಪೂರ್ವಾಭಿಮುಖವಾಗಿ ದೇವಸ್ಥಾನಗಳಿದ್ದರೂ ಕೂಡ ಆಚಾರ್ಯರು ಪಶ್ಚಿಮಾಭಿಮುಖವಾಗಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದರಿಂದ ಪಶ್ಚಿಮಾಭಿಮುಖವಾಗಿ ದೇವರನ್ನು ಇಟ್ಟು ಪೂಜೆ ಮಾಡಬಹುದು ಅಂತ ಬರೆದಿದ್ದಾರೆ. ಅದು ಪಾಪ ಅವರಿಗೆ ಗೊತ್ತಿರಲಿಲ್ಲ. ಕನಕದಾಸರ ಕಥೆ ಏನ್ ಮಾಡಬಹುದು, ವಾದರಾಜರ ಸಮಗಾರಿ ಇದ್ರು, ಅದು ಕನಕದಾಸರ ಸಮಗಾರಿ ಇದ್ರು. ಅವರು ಬರೀತಾರೆ ಕೃಷ್ಣನನ್ನ ಆಚಾರ್ಯರು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದ್ರು. ನೋಡುವುದಿಲ್ಲ, ಪ್ರಾಚೀನ ಗ್ರಂಥಗಳನ್ನು ಓದುವುದಿಲ್ಲ, ಸತ್ಯವನ್ನು ತಿಳಿಯುವ ಕಳಕಳಿ ಇಲ್ಲ, ಯಾವುದೋ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ಕಥೆಯ ಪ್ರಪಂಚದಲ್ಲಿ ಬದುಕುವುದೇ ನಮ್ಮ ಜನಕ್ಕೆ ಬೇಕಾಗಿದೆ. ಹೆಸರೋತ್ತಮ ತೀರ್ಥರ ಮಾತು ಯಾರಿಗೆ ಬೇಕಾಗಿದೆ, ಇತಿಹಾಸ ಯಾರಿಗೆ ಬೇಕಾಗಿದೆ, ಸತ್ಯ ಯಾರಿಗೆ ಬೇಕಾಗಿದೆ? ಸರಿ, ಹಾಗಾಗಿ ಆಚಾರ್ಯರು ಕೃಷ್ಣನನ್ನು ಪಶ್ಚಿಮಾಭಿಮುಖ ಪ್ರತಿಷ್ಠೆ ಮಾಡಿದ್ದೀವಿ ಅಂದ್ರೆ ಒಂದೊಂದು ಕಾನ್ಸೆಪ್ಟ್. ಅಗ್ನಿಯಲ್ಲಿ ಪಶ್ಚಾತ್ ಅಗ್ನಿ ಹೆಪ್ರಾಕ್ ಉಪನಿವೇಶ ಅಗ್ನಿಯ ಪಶ್ಚಿಮದಲ್ಲಿ ಪೂರ್ವಾಭಿಮುಖ ಕೂತ್ಕೊಂಡು ಅಗ್ನಿ ನಮಗೆ ಎದುರಾಗಿದೆ. ಹೋಗಿ ಮಾಡುವ ಕುತ್ಕೊಳ್ಳೋದಾಗಿ ಪೂರ್ವಾಭಿಮುಖ ನಮಗೆ ಎದುರು ಅಗ್ನಿ, ಅಗ್ನಿಯ ಪಶ್ಚಿಮದಲ್ಲಿ ನಾವು ನಮ್ಮ ಪೂರ್ವದಲ್ಲಿ ಅಗ್ನಿ ಅಗ್ನಿ ನಮಗೆ ಮುಖ ಮಾಡಿದರೆ ಪಶ್ಚಿಮಾಭಿಮುಖವಾಗಿ ಅಗ್ನಿ ದೇವ ಇದ್ದಾರೆ. ಅವರಿಗೆ ಅಭಿಮುಖ ನಾವು ಕೂತ್ಕೊಳ್ಬೇಕು. ಕೂತು ಕಾರ್ಯ ಮಾಡ್ತಾ ಇದ್ದಾರೆ. ಅಗ್ನಿ ಕಾರ್ಯ ಮಾಡ್ತಾ ಇದ್ರೆ ಅಲ್ಲೇನಾಯ್ತು ಅಂದ್ರೆ ಪ್ರವೇಶ ಅಥ ಅಥ ಏನ ಅಗ್ನಿಯ ಅಭಿವಾದ ಸತ್ಯಕಾಮ ಇದು ಅಗ್ನಿ ಕಾರ್ಯ ಮಾಡ್ಲಿಕ್ಕೆ ಅಂತ ಕೂತಿದ್ದಾರೆ. ಅಗ್ನಿಯಿಂದ ಒಂದು ನಾಲ್ಕು ಸತ್ಯಕಾಮ ಇದು ಸತ್ಯಕಾಮ ಅಂತ ಕರೆದಾಗ ಅವನಿಗೆ ನಿರೀಕ್ಷೆ ಇತ್ತು. ವಾಯುದೇವರು ಹೇಳಿದ್ರು, ನಿನಗೆ ನಾಳೆ ಇನ್ನೊಂದು ಪಾಠವನ್ನು ಅಗ್ನಿ ಅಲ್ಲ ಸತ್ಯಗಾವ ಅಂತ ಹೇಳುವಾಗ ಭಗವ ಇತಿಹ ಪ್ರತಿಶುಶ್ರಾವ ಸ್ವಾಮಿ ಎಪ್ಪಡೆ ಆಗಬೇಕು. ದೇವತಾ ಶಕ್ತಿ ಈ ರೀತಿ ತನ್ನ ಉಪದೇಶ ಕೊಡುತ್ತೆ. ಅಗ್ನಿಯಿಂದ ನಾದವನು ಅಗ್ನಿ ವಾಗ್ದೇವತೆ ಅಲ್ವಾ, ಅವನೇ ನಾಲಿಗೆ ನುಡಿಸುವನು. ಎಲ್ಲಿಂದ ನಾದ? ನಾನು ನುಡಿಸುವ ನಾದ ಬರುವುದೇ ಅಗ್ನಿ. ಅಗ್ನಿ ಇಲ್ಲದೇ ಇದ್ರೆ ಒಂದು ನಾದ ಬರುವುದು. ಹೊರಗೆ ನಾದ ಹುಡುಕಬೇಕಾಗಿದ್ರೆ ಮೊದಲು ಒಳಗಿದ್ದ ಅಗ್ನಿ ಇರಬೇಕು. ವಾಗ್ ಅಗ್ನಿ ಹುಡುಕುವ ಅಗ್ನಿ ವಾಗ್ಗುರುತ್ವ ಮುಖ ಪ್ರಾವೇಶ ಅಗ್ನಿ ದೇವತೆ ನಮ್ಮ ನಾಲಿಗೆಯಲ್ಲಿ ಕೂತರೆ ನಮ್ಮ ಮುಖದಲ್ಲಿ ಇದ್ರೆ ಮಾತ್ಕೊಂಡು. ಹಾಗಾಗಿ ವಾಗ್ದೇವತೆ ಆದಂತಹ ಅಗ್ನಿಯೇ ಮಕ್ಕಳಿಗೆ ಮೊದಲು ಹಿಂದೆ ಬಂದವರೇ ನೋಡಿ ಇವರೆಲ್ಲ ಬಹಳ ವಿಚಿತ್ರ. ಇದು ಹಿಂದೆ ಸಂಪರ್ಕ ವಿದ್ಯೆಯಲ್ಲಿ ಅಗ್ನಿ ಸೂರ್ಯ ಚಂದ್ರ ವರುಣ ಪ್ರಾಣದೇವರು ಇಲ್ಲೇ ಮೊದಲೇ ಬಂದ್ಬಿಟ್ಟು ಆಮೇಲೆ ಅಗ್ನಿ ಬಂದ್ಬಿಟ್ಟು ಸೂರ್ಯಚಂದ್ರರು ಬರುವುದು ಬೇರೆ ವ್ಯವಸ್ಥೆ ಇದೆ. ಆಮೇಲೆ ವರುಣ ಬರ್ತಾರೆ ಇಲ್ಲಿ ಉಪದೇಶ ಮಾಡಿ. ಅಲ್ಲಿ ಯಾವುದನ್ನ ಅಗ್ನಿ ಸೂರ್ಯ ಚಂದ್ರ ವರುಣರು ವಾಯುದೇವರು ಅದಕ್ಕೆ ನಾನು ಉಪಾಸನೆ ಮಾಡಿದ್ರು ಅಂತ ಸಂಪೂರ್ಣ ರೀತಿಯ ಮುಖ್ಯ ಉಪಾಸ್ಯ ರೂಪವಾದ ವಾಯುದೇವರೇ ಮೊದಲು ಉಪದೇಶ ಮಾಡಿದ್ರು. ಆಮೇಲೆ ವಾಯುದೇವರ ಅಧೀನವಾಗಿರ್ತಕ್ಕಂಥ ಶಕ್ತಿಯಲ್ಲಿ ಅಗ್ನಿ ಅಂತ ಬಂದಿದೆ. ಅವರು ವಾಚ್ಯದಲ್ಲಿ ಅಂತ ಅವರು ಸತ್ಯಕಾಮ ಅವಾಗ ಭಗವ ಇತಿಹ ಪ್ರತಿಶುಶ್ರಾವ ಏನ್ ಸ್ವಾಮಿ ಅಭಿಪ್ರಾಯ ಆಗ್ಬೇಕು. ಅವಾಗ ಅವನು ಹೇಳ್ತಾರೆ ಅಗ್ನಿ ಬ್ರಹ್ಮಣಸ್ತೇ ಶೂನ್ಯ ಪದವು ಪ್ರವಾಣಿ. ನಿನಗೆ ಒಂದು ಕಾಲ ಗೊತ್ತಾಗಿದೆ, ಒಂದು ಪಾದ ಭಗವಂತನ ಒಂದು ರೂಪದ ಉಪಾಸನೆ ಗೊತ್ತಾಗಿದೆ ಅಲ್ಲ ನಿನ್ನೆ ವಾಯುದೇವರು ಹೇಳಿದರಲ್ಲ. ಈಗ ವಾಯುದೇವರು ಹೇಳಿರತಕ್ಕಂತಹ ಒಂದು ಪಾದಕ್ಕೆ ಜೊತೆಗೆ ಇನ್ನೊಂದು ಪಾದ ಬ್ರಹ್ಮಣಸ್ತೆ ಸೌಮ್ಯ. ಅವರೆಲ್ಲರೂ ಸೌಮ್ಯ ಅಂತ ಸಂಬೋಧನೆ ಮಾಡ್ತಾರೆ. ಪ್ರಾರಂಭದಲ್ಲಿ ಸೋಮಾನಾರ್ಹ ಸೌಮ್ಯ ಸ್ವಭಾವದವ ಭಗವಂತನಡೆಗೆ ಭಕ್ತಿಯಿಂದ ಹರಿದ ಮನಸ್ಸುಳ್ಳವ ಈ ವಿಷಯ ಸೌಮ್ಯ ಬ್ರಹ್ಮಣಸ್ತೆ ಪಾದಂ ಪ್ರವಾಣಿ. ಅಪ್ಪ ನೀನು ಸೌಮ್ಯ, ಆದ್ದರಿಂದ ನೀನು ಭಗವಂತನ ಇನ್ನೊಂದು ಪಾದವನ್ನು ಉಪದೇಶ ಮಾಡ್ಲಾ. ಪ್ರಭೀತದೇ ಭಗವಾನ್ ಸಂಕರ್ಷಣ ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ ಪ್ರದೀಪ ಸಂಕರ್ಷಣ ಅನ್ನೋದಿಲ್ಲ ಸಂಕರ್ಷ ರೂಪದ ಉಪದೇಶ ನಾನು ಮಾಡ್ತೇನೆ. ಅವನು ನಾಲ್ಕು ಕಡೆ ಇದ್ದಾನೆ, ನಾಲ್ಕು ರೂಪದಿಂದ ಸಂಕರ್ಷ ರೂಪ ಮತ್ತೆ ನಾಲ್ಕು ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ ಪ್ರದೀಪ ಸಂಕರ್ಷ ಅಂತ ನಾಲ್ಕು ರೂಪದಿಂದ ತುಂಬಿದ್ದಾನೆ. ಎಲ್ಲಿ ತುಂಬಿದ್ದಾನೆ? ಎಲ್ಲ ದಿಕ್ಕುಗಳನ್ನು ಭಗವಂತನನ್ನು ಕಂಡಂತಾಯಿತು. ಅಷ್ಟೇ ಅಲ್ಲ, ಮುಖಗಳನ್ನು ಎಲ್ಲ ಕಡೆ ಕೊಟ್ಟಿದ್ದಾರೆ. ಇನ್ನೊಂದಕ್ಕೆ ಪೃಥ್ವಿ ಕಲಾ ಅಂತರಿಕ್ಷ ಕಲಾ ಯೌ ಕಲಾ ಸಮುದ್ರ ಕಲಾ ಭಗವಂತನ ಕಡೆ ಹದಿನಾರನೇ ಒಂದು ಅಂಶ ಮತ್ತು ಸಮಸ್ತ ಗುಣಪೂರ್ಣವಾದ ಸಂಹಾರಕ ಶಕ್ತಿಯಾಗಿ ಬರುವಂತ ಸಂಕರ್ಷಣ ಈ ನಾಲ್ಕು ಕಡೆ ನಾನು ರೂಪಿಸಿದ್ದೇನೆ. ಪೃಥ್ವಿ ಕಲಾ ಪೃಥ್ವಿಯಲ್ಲಿ ಭಗವಂತ ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷಣ ವಾಸುದೇವ ಪೃಥ್ವಿಯಲ್ಲಿದ್ದಾನೆ. ಅಂತರಿಕ್ಷ ಕಲಾ ಆಕಾಶದಲ್ಲಿ ಸಂಕರ್ಷಣ ಸಂಕರ್ಷಣನಾಗಿದ್ದಾನೆ. ಯೌಕರ ಮೂರು ಮೂವ ಸ್ವಹ ಗಾಯತ್ರಿಯ ಮುಂದಿರತಕ್ಕಂಥ ಮೂರು ಲೋಕಗಳಲ್ಲೇ ಇಡೀ ಬ್ರಹ್ಮಾಂಡದಲ್ಲಿ ಮೂರು ಲೋಕದಿಂದ ತುಂಬಿದ್ದಾನೆ. ಪೃಥ್ವೀಕರ ಯೌಕಲ ಸ್ವಕರ ಮೂರು ಸ್ವಹ ಅಂದ್ರೆ ಸ್ವಹ ಅಂದ್ರೆ ಮೇಲಿನ ಲೋಕಗಳು ಮೂರು ಕಡೆ ಲೋಕಗಳು ಮತ್ತೆ ಅಂತರಿಕ್ಷ. ಇಡೀ ಬ್ರಹ್ಮಾಂಡದಲ್ಲಿ ಮೂರು ಮೂವ ಸ್ವಹಗಳಲ್ಲಿ ಪೃಥ್ವಿ ಅಂತರಿಕ್ಷ ಜೀವುಗಳಲ್ಲಿ ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷ ಸಂಕರ್ಷಣ ಪ್ರತಿಭಾಗಿ. ಆಮೇಲೆ ಇನ್ನೊಂದು ತುಂಬಿದೆ ಏನಂದ್ರೆ ಈ ಲೋಕಗಳು ನಿಜವಾಗಿ ಮೂಲತಃ ಪೃಥ್ವಿ ಮಣ್ಣಿನಿಂದ ನಿರ್ಮಾಣ ಇಡೀ ಬ್ರಹ್ಮಾಂಡದ ಮೂಲ ದ್ರವ್ಯ ಮಣ್ಣು ಅದು ವಿಶೇಷವಾಗಿ ಇದು ಅದಕ್ಕೆ ಕರೆದಿದೆ. ಇದರಲ್ಲಿ ಇನ್ನೊಂದು ಯಾವುದು ವಸ್ತು ಮಣ್ಣಿನಲ್ಲಿ ಮಣ್ಣಿಗಿಂತಲೇ ದೇಹವು ಮಣ್ಣಿನಿಂದ ಅದರಿಂದ ಹೆಚ್ಚು ತುಂಬಿರುವಂತಹದ್ದು ನೀರು. ಎರಡನೇ ಅಂಶ ಎಲ್ಲ ಕಡೆ ಮಣ್ಣಿನ ಜೊತೆಗೆ ನಮಗೆ ಜೊತೆ ಜೊತೆಯಾಗಿ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಎಲ್ಲದರೆ ತುಂಬಿರುವಂತಹ ಸೌಮ್ಯ ನೀರು. ಅದರಿಂದ ಮೂರು ಸ್ವಹಗಳಲ್ಲಿ ಮತ್ತು ನೀರುಗಳಲ್ಲಿ ನಾಲ್ಕನೇ ರೂಪ ಸಂಕಷ್ಟ ನಿರುಕ್ತರಾಗಿ ಅವರು ಸಮುದ್ರ ನೀರಿನಲ್ಲಿ ಸಮುದ್ರದಲ್ಲಿ ಭಗವಂತ ತುಂಬುತ್ತಾರೆ. ಮೊದಲು ಜ್ಞಾನದ ರೂಪವನ್ನು ಹೇಳಿದರು ವಾಸುದೇವರು. ಅದು ಆದ ನಂತರ ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ನೆಲೆ ಅಧಿಷ್ಠಾನ. ಇದು ಪ್ರಾಣಿಗಳ ಅಧಿಷ್ಠಾನ ಇಷ್ಟೇ ನಾಲ್ಕು ಸ್ವಹ ಮತ್ತು ನೀರು ಜಲಚರಗಳಾದಾಗ ನೀರು ಮತ್ತು ಮತ್ತು ಮನುಷ್ಯನಿಗೂ ಬದುಕಿಗೆ ಅಧಿಷ್ಠಾನ ನೀರು. ನೀರು ಕುಡಿಯದೇ ಬದುಕು. ಹಾಗಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ನಾಲ್ಕು ಸಂಸ್ಕೃತಿ, ಬದುಕಿಗೆ ಸಂಬಂಧಪಟ್ಟ ನಾಲ್ಕು ಸಂಸ್ಕೃತಿ. ಪುಣ್ಯ ಜೀವಿ ಆದರೆ ಸ್ವರ್ಗದಲ್ಲಿ, ಪಕ್ಷಿ ಆದರೆ ಆಕಾಶದಲ್ಲಿ, ಋಷಿಗಳು ಆಕಾಶದಲ್ಲಿ ಇರ್ತಾರೆ, ಮನುಷ್ಯ ಆದರೆ ಭೂಮಿಯಲ್ಲಿ, ಪ್ರಾಣಿ ಜಲಚರ ನೀರಿನಲ್ಲಿ. ಇದು ಅಧಿಷ್ಠಾನಗಳು. ಭೂರ್ಭೋಸ್ವ ಭೂಪೃಥಿವೀಗಳ ಅಂತರಿಕ್ಷಗಳ ಏನು ಭಗವಂತನಿಗೆ ಕಲಾ ಅಂದರೆ ಏನು ಅಂತ ನಮಗೆ ಗೊತ್ತಿದೆ. ಸರ್ವ ಗುಣಪೂರ್ಣನಾಗಿ ಒಂದೊಂದು ರೂಪವು ಗುಣಪೂರ್ಣ, ಒಂದೊಂದು ರೂಪವು ಸಂಹಾರ ಶಕ್ತಿ ಸಂಕರ್ಷಣೆ ಸಂಹಾರಕ. ಅವರ ಎಲ್ಲ ರೂಪಗಳು ಆ ರೂಪಗಳು ಭೂಮಿಯಲ್ಲಿ ಇರ್ತಕ್ಕಂತಹ ರೂಪಕ್ಕೆ ಪೃಥ್ವಿ ಅಂತ ಹೆಸರು. ಯಾಕೆ ಅಂದರೆ ಪೃಥ್ವಿ ಪೃಥ್ವಿ ಎಂದರೆ ಪೃಥುವಾದದ್ದು, ವಿಶಾಲವಾಗಿ ಹರಿದುಕೊಂಡಿರುವಂತಹ ಪಂಚಭೂತಗಳಲ್ಲಿ ವಿಶಾಲವಾಗಿ ಹರವು ಇರುವಂತಹ ಬೆಂಕಿಗೆ ಇಲ್ಲ. ನೀರು ಎಲ್ಲೋ ಇಳಿಜಾರಿನಲ್ಲಿ ಹರಿಕೊಂಡು ಹೋಗುತ್ತೆ, ಹರವು ಇಲ್ಲ, ಸ್ವತಃ ಹರವು ಇಲ್ಲ. ಮತ್ತು ಎಲ್ಲಿ ಹೋದ್ರೆ ಎಷ್ಟು ದೂರ ಹೋದರೂ ಹರವಿಕೊಂಡು ಹೋದಷ್ಟು ದೂರ ನಾವು ನಡೆದಷ್ಟು ಮುಗಿಯದಂತಹ ಹರವು ಇರುವುದು ಯಾವುದಕ್ಕೆ ಅಂದ್ರೆ ಭೂಮಿ. ಅದಕ್ಕೆ ಅದಕ್ಕೆ ಪೃಥ್ವಿ ಇತ್ತು. ನಡೆದಷ್ಟು ಮುಗಿಯದ ಹರವು ಇರುವಂತಹದ್ದು ತಪ್ಪ. ಆಕಾಶಕ್ಕೆ ಎಲ್ಲಿ ಹೋಗುದಲ್ಲಿ ಹೋಗಲಿಕ್ಕೆ ಇಲ್ಲ. ಗಾಳಿಗೆ ಅದಕ್ಕೆ ಒಂದು ಫಾರ್ಮ್ ಇರುವುದು. ಹರವು ಇರುವುದು ಅಂದ್ರೆ ಕಾಂಕ್ರೀಟ್ ಆದ ಫಾರ್ಮ್ ಆಧಾರವಾಗಿ ಪ್ರಕಾಶ ಸ್ವರೂಪನಾಗಿ, ಪ್ರಕಾಶ ಸ್ವರೂಪದ ದೇವತೆಗಳ ಅನುಷ್ಠಾನವಾದ ಪ್ರಕಾಶಮಯವಾದ ಸ್ವರ್ಗಲೋಕದಲ್ಲಿ ಪ್ರಕಾಶ ಸ್ವರೂಪನಾಗಿ ಗುಣಾಮುಖನಾಗಿದ್ದಾನೆ. ನೀರಿನಲ್ಲಿ ಸಮುದ್ರ, ನೀರಿಗೆ ಸಮುದ್ರಕ್ಕೆ ಸಮುದ್ರ ಯಾಕಂತ ಯಾವಾಗಲೂ ಮುಖ್ಯ ಕೊಟ್ಟಿ ಅದನ್ನು ತುಂಬಿ ತುಳುಕುವಂತಹದ್ದು ಬತ್ತುವುದಿಲ್ಲ. ಬೇಸಿಗೆಯಲ್ಲಿ ಎಂಥ ಮುಖ್ಯ ಹರಿಯುವ ನದಿಯು ಬೇಸಿಗೆಯಲ್ಲಿ ಬತ್ತಿಲ್ಲ, ಬರೇ ರಿವರ್ ಬೆಡ್ ಮಾತ್ರ. ಇದು ನದಿ, ಮಹಾನದಿ ಅಂದ್ರೆ ಈ ಮಹಾನದಿ ಅಂತ ನೀರಿಲ್ವಲ್ಲ, ಹಿಂದ ಎಲ್ಲಾ ನದಿಗಳಲ್ಲಿ 12 ತಿಂಗಳು ನೀರು ಇರ್ತಿತ್ತು. ಈಗ ನಮ್ಮ ಪುಣ್ಯ ಜಾಸ್ತಿ ಆದ್ರೆ ಯಾವ ನದಿಯಲ್ಲೂ ಬೇಸಿಗೆ ನೀರು ಇರ್ತದೆ. ಅವು ಮಳೆ ಬಂದ್ರೆ ಮಾತ್ರ ನೀರು, ನಿಜವಾಗಿ 12 ತಿಂಗಳು ನದಿಗಳು ಹಾಕೊಂಡಿರ್ತಿದ್ರು, ಯಾವ ನದಿ ಬರ್ತದೆ ಸಾಮಾನ್ಯ ನದಿ ಕೂಡ. ಆದ್ರೆ ನಾನು ಚಿಕ್ಕವನಿದ್ದಾಗ ನಮ್ಮ ಊರಲ್ಲಿ ನದಿಗಳನ್ನು ನೋಡಿದ್ರೆ 12 ತಿಂಗಳು ತೊಂದರೆ ನೀತಾ ಇದ್ದವು. ಈಗ ಮಳೆ ಬಂದ್ರೆ ಮಾತ್ರ ನೀರು ಇರ್ತದೆ. ಅವು ಇದು ಏನಿಲ್ಲ, ಬರೇ ಗೋಡು ಬೆಡ್ ಮಾತ್ರ, ಮುಸುಕು ಮಾತ್ರ. ನೇತ್ರಾವತಿ ಇದೆ, ತುಂಗಭದ್ರ ನೇತ್ರಾವತಿ ನದಿ ನಂತರ ಬೇಸಿಗೆ ನೀರೇ ಇರೋದ ಮಳೆ ಬಂದ ಮೇಲೆ ಉಷಿದೆ. ಅಂದ್ರೆ ವಸ್ತುತಃ ಸಮುದ್ರ ಹಾಗಲ್ಲ. ಯಾವ ನದಿ ಬೇಕಾದರೂ ಹತ್ತಾರು ವರ್ಷ ಮಳೆ ಬಾರದೆ ಇದ್ರೆ ಮಹಾನದಿ ಮುಟ್ಟಿ ಹೋಗೋದಿದೆ. ಇದೆಲ್ಲ ಮಳೆ ಬಾರದೆ ಬರಗಾಲ ಬಂದದ್ದು ವೇದಗಳಲ್ಲಿ ಉಲ್ಲೇಖ ಉಂಟು. ಯಾವ ಬರಗಾಲ ಬಂದರೂ ತುಂಬಿ ಹರಿಯುವ ತುಂಬಿಕೊಂಡಿರುವಂತದ್ದು ಸಮುದ್ರ. ಸಮುದ್ರ ಅಂದ್ರೆ ಸಮುದ್ರ ಅಂತ ಯಾವಾಗಲೂ ತುಂಬಿಕೊಂಡಿರುವ ಅದು ಬೇಸಿಗೆಗೆ ಬತ್ತುವುದಿಲ್ಲ. 12 ವರ್ಷ ಬರಗಾಲ ಬಂದರೂ ಬತ್ತುವುದಿಲ್ಲ, ಅಥವಾ ಜೋರು ಮಳೆ ಬಂತು ನಡವೀರಿ ಹರಿಯುವುದು ಯಾವಾಗಲೂ ತುಂಬಿಕೊಂಡಿರುವುದು. ತುಂಬಿದ ಕೂಡ ಅಂತಿರಲಿಲ್ಲ, ಸಮುದ್ರ ಯಾವಾಗಲೂ ತುಂಬಿಕೊಂಡಿರುವುದು. ಯಾವಾಗಲೂ ತುಂಬಿಕೊಂಡಿರುವವರು ಭಗವಂತ, ಮತ್ತೆ ಯಾರು ತುಂಬಿಕೊಂಡಿರುವುದು. ಅದರಿಂದ ಸಮುದ್ರದಲ್ಲಿ ತುಂಬಿದ ಕೊಡವಾಗಿ ಸಮುದ್ರ ಶಬ್ದವಾಚ್ಯನಾಗಿ ಸಮುದ್ರದಲ್ಲಿ ಸಮಯ. ಹೀಗೆ ಸಂಕರ್ಷಣ ವಾಸುದೇವ ಪೃಥ್ವಿ ಶಬ್ದವಾಚ್ಯನಾಗಿ ಪೃಥ್ವಿಯಲ್ಲಿದ್ದಾನೆ. ಅಂತರಿಕ್ಷ ಶಬ್ದವಾಚ್ಯನಾಗಿ ಸಂಕರ್ಷಣ, ಸಂಕರ್ಷಣ ಅಂತರಿಕ್ಷದಲ್ಲಿದ್ದಾನೆ. ದ್ಯುಶಬ್ದವಾಚ್ಯನಾಗಿ ಸ್ವರ್ಗದಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಇದ್ದಾನೆ. ಸಂಕರ್ಷಣ ಅನಿರುದ್ಧ ಸಮುದ್ರ ಶಬ್ದವಾಚ್ಯನಾಗಿ ಸಮುದ್ರದಲ್ಲಿ ತುಂಬಿದ್ದಾನೆ. ಹೀಗೆ ಮನುಷ್ಯನ ಬದುಕಿಗೆ ಬೇಕಾಗಿರತಕ್ಕ ಮೂರು ಲೋಕಗಳು ಮತ್ತು ನೀರು, ಇದರಲ್ಲಿ ಸಂಕರ್ಷಣ ತುಂಬಿದ್ದಾನೆ. ಇವರಿಗೆ ಏನು ಹೆಸರು? ಯಾವನಿಗೆ ಪ್ರಕಾಶ ಮಟ್ಟಿಗೆ ಉಪಾಸನೆಯಲ್ಲಿ ಪ್ರಕಾಶಮಾನ ಹೆಸರು. ಇವರಿಗೆ ಏನು ಹೆಸರು? ಇವರಿಗೆ ಉಪಾಸನೆ ಮಾಡಬೇಕು ಸಂಕರ್ಷಣದ ಅಂತಂದ್ರೆ ಏಷವೈ ಸೌಮ್ಯ ಚತುಷ್ಕರ ಪಾರೋ ಬ್ರಹ್ಮಣ ಅನಂತವಾನ್ ನಾಮ ಅಂತ ಇಲ್ಲದ ವಿಚಿತ್ರ ಮನುಷ್ಯನಿಗೆ ಅಂತ ಇದೆ. ಆದರೆ ವಿಚಿತ್ರ ಇರುತ್ತೆ, ಅಂದ್ರೆ ಅನಂತನಾದ ಭಗವಂತ ತುಂಬಿರೋದ್ರಿಂದ ಎಷ್ಟು ದೂರ ನಡೆದರೂ ನಡೀತಾನೆ ಇರೋದು ಮುಗಿಯೋದಿಲ್ಲ. ಯಾಕೆಂದ್ರೆ ಪುನಃ ಒಂದಲ್ಲಿಗೆ ಬರಬಹುದು, ಅಂತ ಮುಗಿಯೋದಿಲ್ಲ. ಎಷ್ಟು ನಡೆದರೂ ಕೂಡ ಆಚೆಗೆ ಭೂಮಿ ಆಚೆ ದಡ ಸಿಕ್ಕಿದ್ದು ಭೂಮಿ ಸೀಮಿತ. ಆದರೆ ನಡೆದು ನಡೆದು ನಡೆದು ನಡೆದು ಇಲ್ಲಿಗೆ ಭೂಮಿ ಮುಗಿಯಿತು ಅಂತ ಎಂಟು ಪಾಯಿಂಟ್ ಅಪ್ಪ ಅಂತ. ಯಾಕೆಂದ್ರೆ ಅದರಲ್ಲಿ ಅನಂತನಾದ ಭಗವಂತ ಅಂತ ಇಲ್ಲದೆ ಎದುರಿಸಿಕೊಂಡು ಬಂದ್ಬಿಟ್ಟ. ಅದು ಭೂಮಿಗೆ ಅಂತ ಇಲ್ಲ. ಅಂದ್ರೆ ಭೂಮಿ ಹಬ್ಬಳದಾಗಿರ್ತಿದ್ರೆ ಅಲ್ಲಿ ಮುಗಿಯಿತು, ಹಬ್ಬಳದ ಅಂಚು ಹಾಗೆ ಭೂಮಿ ಅಂಚು. ಭೂಮಿ ಹಬ್ಬಳದಾಗಿಲ್ಲ. ಅದರಿಂದ ಭೂಮಿ ಅದು ಸೀಮಿತವಾಗಿದ್ರು ಕೂಡ ಅನಂತನಾದ ಭಗವಂತ ಉಳ್ಳದ್ದು ಅಂತ ಇಲ್ಲದ ಸುಂದರವಾದ ಅಂತಭಾಷಣ ಮಾಡ್ತಕ್ಕಂಥ ಕೃಷ್ಣ. ಯಾಕೆಂದ್ರೆ ಅವನು ಅಂತವನ್ನು ಕೊಡುವ, ಆದರೆ ಹೃದಯ ಅಂತ ಇಲ್ಲ, ಕೊನೆಯಿಲ್ಲದ ಭಗವಂತ ಅವನು ತುಂಬಿದ್ದರಿಂದ ಭೂಮಿಯಲ್ಲಿ ಎಷ್ಟು ನಡೆದರೂ ಭೂಮಿಯ ಕೊನೆ ಸಿಗೋದಿಲ್ಲ. ಆಕಾಶದಲ್ಲಿ ನಡೆದುಕೊಂಡು ಸಿಗುವುದುಂಟ, ಸ್ವರ್ಗದಲ್ಲಿ ನಡೆದುಕೊಂಡು, ಇವೆಲ್ಲವೂ ಅಂತವುಳ್ಳವುಗಳಲ್ಲ, ಅಂತವು ಇಲ್ಲದವುಗಳಲ್ಲ. ಹಾಗೆ ಸಮುದ್ರದಲ್ಲಿ ಈಜಿ ಕೊನೆ ಹುಟ್ಟುವುದುಂಟ, ದಡ ಉಂಟದ ಕೆರಚೆ ದಡ ಇಲ್ಲ ಅಂತ. ಆದರೆ ಸಮುದ್ರದಲ್ಲಿ ಈಜಿ ಅಥವಾ ಸಮುದ್ರ ಮುಗಿಯಿತು ಆಚೆ ದಡ ಸಿಕ್ಕಿತು. ಎಷ್ಟು ಅಪರಂಪಾರವಾಗಿ ಎಲ್ಲ ನೋಡಿದ್ರೆ ಹೀಗೆ ಅಂತ ಇಲ್ಲದ ಭಗವಂತನ ಸನ್ನಿಧಾನದಿಂದ ಈ ನಾಲ್ಕು ವಸ್ತುಗಳಿಗೆ ಅಂತ ಇದ್ರೂ ಅಂತ ಇಲ್ಲದಂತೆ ನಮ್ಮನ್ನು ಗಾಬರಿಗೊಳಿಸುವಂತಹ ಶಕ್ತಿ ಬಂತು. ಭೂಮಿಗೆ, ಅಂತರಿಕ್ಷಕ್ಕೆ, ಸ್ವರ್ಗಕ್ಕೆ ಮತ್ತು ಅಂತರಿಕ್ಷ ಕೂಡ ಎಲ್ಲಕ್ಕೂ ಅಂತ ಇದೆ. ಸಮುದ್ರಕ್ಕೆ ಅಂತ ಇದೆ, ಸ್ವರ್ಗಕ್ಕೆ ಅಂತ ಇದೆ, ಅಂತರಿಕ್ಷಕ್ಕೆ ಅಂತ ಇದೆ. ಅಂತರಿಕ್ಷ ಅಂದ್ರೆ ಸ್ಪೇಸ್ ಅಂತ, ಅಂತರಿಕ್ಷ ಅಂದ್ರೆ ಆತ್ಮನ ಆಕಾಶ ಸಂಭೂತ ಸೃಷ್ಟಿಯಾದ ಆಕಾಶ, ಅನಂತಾಕಾಶವನ್ನು ಹೇಳುವುದಲ್ಲ, ಸೃಷ್ಟಿಯಾದ ಆಕಾಶ ಅಂದ್ರೆ ಈ ಸೃಷ್ಟಿಯ ಒಂದು ವಾತಾವರಣಕ್ಕೆ ಒಳಪಟ್ಟ ಆಕಾಶ, ರಿಲೇಟಿವ್ ನೇಚರ್. ಇದು ಥಿಯರಿ ಆಫ್ ರಿಲೇಟಿವಿಟಿ ಉಪನಿಷತ್. ಏನು ಯಾವುದು ಸೃಷ್ಟಿಗೆ ಒಳಪಟ್ಟ ಆಕಾಶ ಅಂದ್ರೆ ಯಾವುದು, ಯಾವ ವಾತಾವರಣದಲ್ಲಿ ಈ ಸೃಷ್ಟಿಯಾಗುತ್ತೋ ಆ ವಾತಾವರಣದ ಹೊರಗೆ ತುಂಬಿರುವ ಆಕಾಶ. ಅದ್ರ ಏನು ವಿಶೇಷ ಇದೆ ಆ ಆಕಾಶಕ್ಕೆ, ಈ ಆಕಾಶ ಅದೇ ಇದಲ್ವ ಅಂದ್ರಿಂದ ಆಕಾಶ ಸಂಭೂತ. ಅದ್ರ ಒಂದು ಹುಟ್ಟಿತಲ್ಲ, ಏನು ಹುಟ್ಟಿತು, ಅದರಲ್ಲಿ ಒಂದು ಬಣ್ಣ ಹುಟ್ಟಿತು. ಕಣ್ಣಿಗೆ ಕಾಣದ ಭೂತಮ ವ್ಯಸಿತಮ ದಿವ್ಯ ದೃಷ್ಟಿಗೋಚರ ಮೇವತು, ಕಣ್ಣಿಗೆ ಕಾಣದ ಅತೀತ ನೀಲ ವರ್ಣಗಳಿಂದ ವ್ಯಾಪಿಸಿರತಕ್ಕ ಆಕಾಶ. ವೇದಕಾಲದ ಈಗ ಎಲ್ಲ ಮಕ್ಕಳಿಗೆ ಗೊತ್ತಿದೆ ಅಲ್ಟ್ರಾ ವಯೊಲೆಟ್ ಅಂತ ಹೋಗ್ಬಿಡ್ತಾರೆ. ಆದ್ರೆ ವೇದಕಾಲದಲ್ಲಿ ಯಾವ ಲ್ಯಾಬೊರೇಟರಿ ಅಂತ ಹೇಳಿದ್ರು, ಇಲ್ಲ ಕಣ್ಣಿಗೆ ಕಾಣದ ನೀಲ ವರ್ಣದಿಂದ ತುಂಬಿರುವ ಆಕಾಶ, ದಟ್ ಈಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಕ್ರಿಯೇಷನ್ ಅಂಡ್ ಆಫ್ಟರ್ ಡಿಸ್ಟ್ರಕ್ಷನ್ ಇಟ್ ವಿಲ್ ನಾಟ್ ಬಿ ದೇರ್. ಹಳೆಯ ಕಾಲದಲ್ಲಿ ಅಲ್ಟ್ರಾ ವಯೊಲೆಟ್ ರೇಸ್ ಇಲ್ಲ, ಅಲ್ಟ್ರಾ ವಯೊಲೆಟ್ ಅತೀತ ನೀಲದಿಂದ ತುಂಬಿದ ಆಕಾರ ಆಕಾಶ ಸೃಷ್ಟಿ ಆಯಿತು, ಹಳೆಯ ಕಾಲ ನಾಶ. ಹಾಗಾಗಿ ಈ ಅದಕ್ಕೂ ಅಂತ ಇದೆ. ಅಲ್ಟ್ರಾ ವಯೊಲೆಟ್ ರೇಸ್ ಸ್ಪೇಸ್ ಮೇಲಕ್ಕೆ ಹೋದ್ರೆ ಇಲ್ಲ, ಭೂಮಿಯ ವಾತಾವರಣವನ್ನು ದಾಟಿ ಆಚೆ ಹೋದ್ರೆ ಅಲ್ಟ್ರಾ ವಯೊಲೆಟ್ ರೇಸ್ ಇಲ್ಲ. ಆದರೂ ಆಕಾಶವನ್ನು ದಾಟಿ ಹೋಗುವ ಸಾಧ್ಯ ದೊಡ್ಡ ತುಂಬಿ ಮುಂದೆ ಬಿಟ್ಟಿದೆ. ಸಮುದ್ರಕ್ಕೂ ಅಂತ ಇದೆ, ಆದ್ರೆ ತುಂಬಿ ಮೊದಲಿಲ್ಲದಷ್ಟು ತುಂಬಿ ಅನಂತನಾದ ಅಂತವಿಲ್ಲದ ಭಗವಂತನ ಸನ್ನಿಧಾನದಿಂದ ಎಲ್ಲಕ್ಕೂ ಅಂತ ಇದೆ ತುಂಬಿಗೆ. ಆದರೆ ಎಷ್ಟು ನಡೆದರೂ ಕೊನೆ ಸಿಗುವುದಿಲ್ಲ, ಎಷ್ಟು ಇಳಿದಿದ್ರೂ ಕೊನೆ ಸಿಗುವುದಿಲ್ಲ, ಎಷ್ಟು ಹಾರಾಡಿದ್ರು ಆಕಾಶದ ಕೊನೆ ಸಿಗುವುದಿಲ್ಲ, ಎಷ್ಟು ಹೋಗಿಸಿ ತಿರುಗಾಡಿದ್ರು ಸ್ವರ್ಗದ ಕೊನೆ ಸಿಗುವುದು. ಇವೆಲ್ಲ ಭೂಮಿ, ಅಂತರಿಕ್ಷ, ಸ್ವರ್ಗ ಮತ್ತು ಸಮುದ್ರ ಕೊನೆ ಉಳ್ಳವುಗಳು. ಆದರೆ ಅಂತವಾನ್ನದ ಕೊನೆ ಇಲ್ಲದ ಭಗವಂತನ ವಿಶೇಷ ಸನ್ನಿಧಾನದಿಂದ ಸಂಕರ್ಷಣ ವಾಸುದೇವ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ ಪ್ರದ್ಯುಪ್ತ ಸಂಕರ್ಷಣ ಅಂತರ ಸನ್ನಿಧಾನದಿಂದ ಅದು ಅನಂತವಾಗಿ ತುಂಬುತ್ತದೆ. ಹೀಗೆ ಮೂರು ಲೋಕಗಳನ್ನು ನೀರಿನಲ್ಲೂ ಸಂಕರ್ಷಣ ಅನಂತವಾನ್ನು ಅನ್ನುವಂತಹ ವಿಶಿಷ್ಟ ರೂಪದಿಂದ ಅಂತವನ್ನು ಅಂತವಿಲ್ಲದ ಕೊನೆ ಇಲ್ಲದ ಭಗವಂತ ಅಲ್ಲಿ ತುಂಬಿದ್ದಾನೆ, ಅಲ್ಲಿ ಬೆಳಕಾಗಿ ತುಂಬಿದ್ದಾನೆ, ಇಲ್ಲಿ ಕೊನೆ ಇಲ್ಲದವನಾಗಿ ತುಂಬಿದ್ದಾನೆ ಅಂತ ಉಪಾಸನೆ ಮಾಡಿ ಸಯ ಏಕ ದೇವಂ ವಿದ್ವಾನ್ ಚತುಷ್ಕರಂಪಾದ ಬ್ರಹ್ಮಣೋಂತವಾದಿತ್ಯುಪಾಸ್ತೆ ಅನಂತವಾದಿತ್ಯುಪಾಸ್ತೆ ಅನಂತವಾನಸ್ಮಿನ್ ಲೋಕೇ ಭವತಿ ಅನಂತವತೋಹ ಲೋಕಾಂತೇತಿ ಯಏತಮೇವಂ ವಿದ್ವಾನ್. ಚತುಷ್ಕರಂ ಪಾದಂ ಬ್ರಹ್ಮಣೋ ಅನಂತವಾದಿತ್ಯುಪಾಸ್ತೆ. ಸರಿ, ಉಪಾಸನೆ ಮಾಡಿದರೆ ಸಂಕರ್ಷ ರೂಪದ ಉಪಾಸನೆ. ಅನಂತವಾನ್ ತುದಿಯಿಲ್ಲದ ಭಗವಂತ, ಕೊನೆಯಿಲ್ಲದ ಭಗವಂತ ಅಂತ ಉಪಾಸನೆ ಮಾಡಿದರೆ ಈ ಸಂಕರ್ಷಣ ರೂಪದಲ್ಲಿ ಮೂರು ಕಡೆ ನಾಲ್ಕು ಕಡೆ ಉಪಾಸನೆ ಮಾಡಿದರೆ ನಾಲ್ಕು ಸ್ಥಾನಗಳು ಭೂಮಿ, ಅಂತರಿಕ್ಷ, ಸ್ವರ್ಗ ಮತ್ತು ಸಮುದ್ರದಲ್ಲಿ ಅನಂತವಾನ್ ಅಸ್ಮಿನ್ ಲೋಕೇ ಭವತಿ. ಈ ಲೋಕದಲ್ಲೇ ಕೊನೆ ಇಲ್ಲದ ವ್ಯಕ್ತಿತ್ವವನ್ನು ಪಡಿತಾನೆ, ಅಂದ್ರೆ ಅವನ ವ್ಯಕ್ತಿತ್ವಕ್ಕೆ ಕೊನೆಯೇ ಇಲ್ಲ, ಅನಂತ ಕಾಲದವರೆಗೆ ಅವನು ಗುಣಗಾನ ಮಾಡ್ತಾನೆ. ಅದು ಏನಿತ್ತು ಈ ಅನಂತ ಅನ್ನೋದು ಭೂಮಿಯ ಅನಂತದ ಹಾಗೆ ಸೀಮಿತವಾದ ದೇವತೆಗಳು ಸಾವಿರ ಬಹಳ ಕಾಲ ಬದುಕುತ್ತಾನೆ, ಒಂದು ದಿವಸ ಅವರು ಸಾಕು. ಆದರೆ ಅನಂತವತೋಹ ಲೋಕಾಂತ ಜಯತಿ ಎಂದೂ ಕೊನೆ ಇಲ್ಲದ ಪುಣ್ಯ ಲೋಕಗಳನ್ನಾದ್ರೆ ಮೋಕ್ಷವನ್ನು ಪಡಿತಾನೆ. ಕೊನೆಗೆ ಅದು ನಿಜವಾದ ಅನಂತ ಲೋಕಾಂತಿ, ಅನಂತ ಲೋಕಾಂತಿ ಮತ್ತು ಪ್ರತಿಷ್ಠಾ ನಿಂತಿದ್ದೇ ನಮ್ಮ ಸ್ನೇಹಿತಾಯ ಅನಂತ ಲೋಕಾಂತಿ. ಅನಂತವತಃ ಅನಂತ ಅಂತ ಇಲ್ಲದ ಲೋಕ ಮತ್ತು ಅನಂತ ಇರುವ ಲೋಕ, ಅನಂತ ಭಗವಂತ ಭಗವಂತ ಸದಾ ಇರುವ ಲೋಕ ಅಂತ ಅನಂತವಾದ ಅಸ್ಮಿನ್ ಲೋಕೆ ಇನ್ನೊಂದು ವ್ಯಕ್ತಿತ್ವ ಅವನು. ಅಂದ್ರೆ ಆ ವ್ಯಕ್ತಿತ್ವದ ಕೊನೆಯಿಂದ ಯಾರೂ ಅಳಿಯಲಾರು, ಹುಟ್ಟಲಾರು. ಅಂತ ವ್ಯಕ್ತಿತ್ವವನ್ನು ಈ ಜನ್ಮದಲ್ಲೇ ಪಡೀತಾರೆ ಮತ್ತು ಅನಂತವಾನ್ ಅನಂತನನ್ನು ಪಡೀತಾರೆ. ಸದಾ ಭಗವಂತ ನಾಶರಹಿತರಾದ ಭಗವಂತ ಒಳಗೆ ಕೂತು ಬಿಡ್ತಾನೆ. ಆಮೇಲೆ ಅಲ್ಲಿ ಅನಂತವತ ಕೊರೆಯಿಲ್ಲದ ಒಂದು ಕೊರೆಯಿಲ್ಲದ ಭಗವಂತನಿಂದ ಸದಾ ಸನ್ನಿಹಿತವಾಗಿರ್ತಕ್ಕ ನಿತ್ಯ ಲೋಕವನ್ನು ಪಡೆಯುತ್ತಾನೆ. ಉಪದೇಶ ಮಾಡಿದ, ಉಪದೇಶ ಮಾಡಿ ಆದ್ಮೇಲೆ ಅಗ್ನಿ ಇವನಿಂದ ಉಪಾಸನಾದ ಅಗ್ನಿ ಅವನು ಹೇಳ್ತಾನೆ, ಹಂಸಸ್ತೆ ಪಾದಂ ಸ್ವಂತೆ ಎರಡು ಕಾಲ ನಾನು ಹೇಳಿದೆ. ಇವಾಗ ಅಲ್ಲಿ ಹೋಗ್ರಲ್ಲಿ ಇದು ನಾಳೆ ನನ್ನ ಕನ್ನಡಿ ನಾಳೆ ಇನ್ನೊಂದು ಉತ್ಪಾದನೆ ಉಪದೇಶ ಮಾಡಿದ್ದೆ. ಹಂಸ ರೂಪಿಯಾಗಿ ಅವನು ಚತುರ್ಮುಖ ಹಂಸರೂಪಿಯಾಗಿ ಬಂದು ನಿನಗೆ ಮೂರನೆಯ ರೂಪವನ್ನು ಉಪದೇಶ ಮಾಡ್ತಾನೆ. ಅಲ್ಲಿ ತನಕ ನಿಧಾನವಾಗಿ ತಾಯಪ್ಪ, ನಾಳೆ ಸಾಯಂಕಾಲ ನಿನಗೆ ಹಂಸರೂಪದ ಉಪದೇಶ ಆಗುತ್ತೆ ಅಂತ ಸತ್ಯಕಾಮನಿಗೆ ಹೇಳಿ ಅಗ್ರಿ ಕಣಗಾಗುತ್ತೆ. ಅಗ್ರಿಕಾರ್ಯ ಋಷಿ ಮಲಗುತ್ತಾರೆ. ಸತ್ಯಕಾಮನಿಗಿಂತ ನಾವು ಸ್ವಲ್ಪ ಪುಣ್ಯಾತ್ಮ ಸತ್ಯಕಾಮನಿಗೆ ಮಲಗಿಸಿದ ಸಾಯಂಕಾಲ ನಮಗೆ ನಾಳೆ ಬೆಳಿಗ್ಗೆ ಹಂಸರೂಪದ ಪರಿಚಯ ಅದು ಸಾಯಂಕಾಲ ಆಗುವಾಗ ನಾಲ್ಕು ಪಾದಗಳ ಪರಿಚಯ ಆಗುತ್ತೆ. ನಾಳೆ ಬೆಳಿಗ್ಗೆ ಸತ್ಯಕಾಮ ಉಪದೇಶ ಮಾಡ ಪ್ರತ್ಯುಮ್ನ ವಾಸುದೇವ ಪ್ರತ್ಯುಮ್ನ ಸಂಘರ್ಷ ಪ್ರತ್ಯುಮ್ನ ಪ್ರತ್ಯುಮ್ನ ಪ್ರತ್ಯುಮ್ನ ಅನಿರುದ್ಧ ರೂಪಗಳು ಎಲ್ಲಿ ಉಪಸ್ಥಿತಿ ಮಾಡಬೇಕು. ಆದರೆ ಅನಿರುದ್ಧ ವಾಸುದೇವ ಅನಿರುದ್ಧ ಸಂಘರ್ಷ ಅನಿರುದ್ಧ ಪ್ರತ್ಯುಮ್ನ ಅನಿರುದ್ಧ ಅನಿರುದ್ಧ ರೂಪಗಳನ್ನ ಎಲ್ಲಿ ಈ ಎರಡು ಪಾದಗಳನ್ನ ನಾಳೆ ಬೆಳಿಗ್ಗೆ ಸಂಜೆ ಎರಡು ಮತ್ತು ನಮಗೆ ಮನನ ಮಾಡಲಿಕ್ಕೆ ಅವಕಾಶ ಇದೆ. ನಾಳೆ ಬೆಳಿಗ್ಗೆ ನೋಡೋಣ. ಸಹನಾವತು ಸಹನಂತು ಸಹ ವೀರ್ಯಂಗರವಾವತೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವತೈ.